ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗ ಸುಮ್ಮನೆ. ಬಿರುಗಾಳಿ ಬಂದಂತೆ ಬಂದೆ ಏಕಿಲ್ಲಿ, ಬಿರುಸಾದ ಮಾತೇಕೆ ಇಂದು ನನ್ನಲ್ಲಿ. ಭಾವನತಮ್ಮ ಭಾವನತಮ್ಮ ನಿನ್ನ ಆಟ ನಡೆಯೋದಿಲ್ಲ, ನಿನ್ನ ಕಾಣನೆ. ಮಾವನ ಮಗನ ಬೆಳೆ ಇಲ್ಲಿ ಬೇಯೋದಿಲ್ಲ, ಬಾದ ಸುಮ್ಮನೆ. ನೂರೆಂಟು ಮಾತಾಡೋ ಆಸೆ ನಿನ್ನಲ್ಲಿ, ಅದಕ್ಕಾಗಿ ನಾ ಬಂದೆ ಬೇಗ ಬಾ ಇಲ್ಲಿ. ಭಾವನತಮ್ಮ ಅತ್ತಿಗೆ ತಂಗಿ, ಭಾವನತಮ್ಮ ಅತ್ತಿಗೆ ತಂಗಿ, ಭಾವನತಮ್ಮ ಅತ್ತಿಗೆ ತಂಗಿ. ಮಾತು ಕೇಳಲೆಂದೇ ಬಳಿಗೆ ಬರುವನು. ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ, ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ. ಗಂಡು ಬೀರಿಯಂತೆ ಆಡಿ ಹೆದರಿಸಬೇಡ. ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ. ಆತ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ.